ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಜೈ ಕಿಸಾನ್ ಬೆಳೆ ಸಮೀಕ್ಷೆ ಉತ್ಸವ 2022. ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸುವ ಯೋಜನೆ ಆರಂಭಗೊಂಡಿದೆ. ಬೆಳೆ ವಿಮೆ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮತ್ತು ಆರ್ಟಿಸಿಯಲ್ಲಿ ಬೆಳೆಯ ವಿವರವನ್ನು ದಾಖಲಿಸಲು ಉಪಯುಕ್ತವಾದ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರೈತರು ನೇರವಾಗಿ ಇಲ್ಲವೇ ಕುಟುಂಬದ ಸದಸ್ಯರು ಅಥವಾ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಪಡೆಯುವ ಮೂಲಕ ವಿವರವನ್ನು ಅಪ್ಲೋಡ್ ಮಾಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ತೋಟಗಾರಿಕೆ, ಕಂದಾಯ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 8448447715 ಕರೆ ಮಾಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ ಜಿಲ್ಲೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನ ಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಕೇಳಿ ಮಾತು ಮಲ್ಲಿಗೆ. ಮಾತು ಮಲ್ಲಿಗೆ, ಕೌಟುಂಬಿಕ ಸಂಭಾಷಣೆ. ಸುರೇಶಣ್ಣ, ಇವತ್ತು ಕೂಡ ಮಳೆ ಬರುವ ನಿರೀಕ್ಷೆ ಇದೆ. ಮಳೆ ಕೆಲವು ದಿವಸದಿಂದ ನಿರೀಕ್ಷೆ ಉಂಟು. ಕಳೆದ ಒಂದು 15-20 ದಿವಸಗಳಲ್ಲಿ ಬಂದ ಮಳೆ ಹೇಳಿದ್ರೆ ಸಿಕ್ಕಾಪಟ್ಟೆ ಬಂತು. ಈಗ ಅಲ್ಲಿ ಕೇರಳದ ಕಡೆ ಎಲ್ಲ ಅದು ಎಂಥದ್ದಪ್ಪ, ಈ ಮಾನ್ಸೂನು ಸ್ವಲ್ಪ ದುರ್ಬಲ ಆಗಿದೆ ಅಂತೆಲ್ಲ ಹೇಳ್ತಾರಪ್ಪ. ಅಲ್ಲಿ ನೋಡಿ, ರತ್ನಕ್ಕ ಬರ್ತಾ ಇದ್ದಾಳೆ, ದೊಡ್ಡ ಕೊಡೆ ಹಿಡ್ಕೊಂಡು ಬಂದಿದ್ದಾಳೆ. ಯಾಕಂದ್ರೆ ಮಳೆ ಬರುವ ನಿರೀಕ್ಷೆ ಅವಳಿಗೂ ಇದೆ. ಮಳೆ ಬರುವ ನಿರೀಕ್ಷೆಗಿಂತ ಇವತ್ತು ನೀವು ಇಲ್ಲಿ ಬಂದಿರ್ತೀರಿ ಅನ್ನುವ ನಿರೀಕ್ಷೆ ಜಾಸ್ತಿ ಇತ್ತು ನನಗೆ. ಯಾಕೆಂದ್ರೆ ಮಳೆ ಬರ್ತದೆ ಅಂತ ಹೇಳಿದ್ರು, ಮಳೆ ಅಂದುಕೊಂಡಷ್ಟು ಬರ್ಲಿಲ್ಲ ನೋಡಿ. ಹಾಗಾಗಿ ಮಳೆ ಬಂದಿದ್ದು ಸಾಕಾಗ್ಲಿಲ್ವಾ? ಅಲ್ಲ, ಒಮ್ಮೆಗೆ ಸಾಕಾಯ್ತಪ್ಪ, ಆದ್ರೆ ಸಾಕಾಗುದುಂತ ಬೇಕಾಯ್ತು. ಹಾಗಾಗುದುಂಟ ಶ್ಯಾಮಣ್ಣ, ಈಗ ನೋಡಿ, ಮಳೆ ಇಲ್ಲದಿದ್ರೆ ಮಳೆ ಇಲ್ಲ ಅಂತ ಬೊಬ್ಬೆ ಹಾಕುದಾಯ್ತು. ಮಳೆ ಜಾಸ್ತಿ ಬಂತ, ಈ ಮಳೆ ಯಾವಾಗ ನಿಲ್ತದಪ್ಪ ಅಂತ ಹೇಳುದು ನೋಡಿ, ಇದು ಮನುಷ್ಯರ ಕ್ರಮ. ಅಂದ್ರೆ ಈಗ ರೈತರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಮಳೆ ಬರಬೇಕು, ಆದ್ರೆ ಅದರ ಡಿಸ್ಟ್ರಿಬ್ಯೂಷನ್ ಅಂತ ಇದೆಯಲ್ಲ, ಒಂದು ಹಂಚಿಕೆ ಅಂತ. ಒಂದು ತಿಂಗಳಲ್ಲಿ ಇಷ್ಟು ಮಳೆಯನ್ನು ಇಷ್ಟಿಷ್ಟು ದಿವಸದಲ್ಲಿ ಇಷ್ಟಿಷ್ಟು ಬರಬೇಕು ಅಂತ, ಆ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗಿದೆ ಅಂತ. ಈ ಜುಲೈ ತಿಂಗಳಿನಲ್ಲಿ ಕಳೆದ ಒಂದು ವಾರದಲ್ಲಿ, ಒಂದು 8-10 ದಿವಸದಲ್ಲಿ ಸುಮಾರು ಇಡೀ ತಿಂಗಳಿಗೆ ಬರಬೇಕಾದ ಮಳೆ 8-10 ದಿವಸದಲ್ಲಿ ಬಂದುಬಿಟ್ಟಿದೆ. ನೀರು ಭೂಮಿಗೆ ಇಂಗುವುದಕ್ಕಾಗಲಿ ಹರಿದು ಹೋಗುವುದಕ್ಕಾಗಲಿ ಅವಕಾಶವೇ ಇಲ್ಲ. ಎಲ್ಲ ಕಡೆಯೂ ಕೂಡ ನೀರು ನಿಂತಾಗಿದೆ, ಕೆರೆ ಆಗಿಬಿಟ್ಟಿದೆ. ಹೌದು, ಅದರಲ್ಲೂ ನಮ್ಮ ಕರಾವಳಿಗಂತೂ ಬೇಕಾದಷ್ಟು ಬಂದಿದೆ. ಕರಾವಳಿ ಮಾತ್ರ ಅಲ್ಲ, ಈಗ ಅಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಮಳೆಯಾಗಿ ಅದರ ನೀರನ್ನೆಲ್ಲ ಬೇರೆ ಕಡೆ ಬಿಡುತ್ತಾರೆ, ಅದರಿಂದಾಗಿ ಕೆಳಗೆ ಪ್ರವಾಹ ಬರ್ತದೆ ಅಂತೆಲ್ಲ ಬಾರಿ ಬಾರಿ ನಾನು ಪೇಪರ್ ಅಲ್ಲೆಲ್ಲ ನೋಡುದಿಲ್ವಾ. ಹಾಗೆ ಈಗ ಮಳೆ ಒಂದು ಕಡೆ ಬಂದರೂ ಕೂಡ ಅದರ ಉಪದ್ರ ಇನ್ನೊಂದು ಕಡೆ ಕಾಣ್ತದೆ. ಹೌದು, ಇದು ಯಾಕೆ ಹೀಗಾಗ್ತದೆ ಅಂತಂದ್ರೆ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವುದಕ್ಕೂ ಕೂಡ ಅಣೆಕಟ್ಟೆಗೂ ಕೂಡ ಒಂದು ಸಾಮರ್ಥ್ಯ ಅಂತ ಇರ್ತದೆ. ಅದಕ್ಕಿಂತ ಜಾಸ್ತಿ ಆದರೆ ಒಂದೊಂದು ನೀರನ್ನು ಬಿಡಬೇಕು, ಇಲ್ಲದಿದ್ರೆ ಕಟ್ಟೆ ಒಡಿಬೇಕು. ಹಾಗಾಗಿ ನೀರು ಬಿಡುವುದಕ್ಕಿಂತ ಮೊದಲು ಸಾಕಷ್ಟು ಮುನ್ಸೂಚನೆಯನ್ನು ಕೊಟ್ಟು ಮುಂಜಾಗ್ರತೆಯನ್ನು ವಹಿಸಬಹುದು. ಕೆಳಗಡೆ ತಗ್ಗು ಪ್ರದೇಶದಲ್ಲಿರುವಂತವರಿಗೆ ಹೆಚ್ಚು ಹಾನಿ ಆಗದ ಹಾಗೆ ನೋಡ್ಕೊಳ್ಬಹುದು. ಹೌದು, ತೀರದಲ್ಲಿದ್ದ ಜನರಿಗೆಲ್ಲ ಪ್ರವಾಹದಿಂದ ಅವರ ಮನೆ ಮಠ ಎಲ್ಲ ಕೊಚ್ಚಿಕೊಂಡು ಹೋಗದಾಗಿ ನೋಡಬೇಕಾದ್ದು ಬಹಳ ಅಗತ್ಯ ಅದರಲ್ಲಿ. ಆದರೂ ನಾನು ಯೋಚನೆ ಮಾಡೋದು, ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರಾಕೃತಿಕ ಒಂದು ಅಸಮತೋಲನ ಅಂತ ಇದೆಯಲ್ಲ, ಅದು ಹೆಚ್ಚಾಗ್ತಾ ಇದೆ ಅಂತ. ಇನ್ನೊಂದು ಶಾಮಣ್ಣ, ಏನಂದ್ರೆ ಈ ನದಿ ಪಾತ್ರಗಳನ್ನುಂಟಲ್ಲ ಒತ್ತುವರಿ ಮಾಡ್ತಾರೆ ಅಂತ. ಅಂದ್ರೆ ಅದರ ದಡಗಳಲ್ಲಿ ಮಣ್ಣು ಹಾಕಿ ಮನೆ ಕಟ್ಟುವುದಿರ್ಬೋದು ಅಥವಾ ಏನು ಅಂಗಡಿ ಮುಂಗಟ್ಟು ತೆರೆಯುವುದಿರ್ಬೋದು, ಇದರಿಂದ ಏನಾಗ್ತದೆ, ನದಿಯ ಪಾತ್ರ ಅಂದ್ರೆ ಆ ನೀರು ಹರಿಯುವ ಜಾಗ ಅದು ಸಣ್ಣದಾಗಿ, ಮತ್ತೆ ನೀರು ಎಲ್ಲಿಗೆ ಹೋಗ್ಬೇಕು ಹಾಗಿದ್ರೆ ಅದು ದಡಗಳನ್ನ ಮುಳುಗಿಸುವತ್ತಲೇ ಹೋಗುದು ಅಲ್ವಾ ಸುರೇಶ್ ಅಣ್ಣ? ಹೌದು, ಮತ್ತೆ ಈಗ ಅದರಿಂದ ಬರುವ ವಿಕೋಪ ಜಾಸ್ತಿ ಆಗ್ಲಿಕ್ಕೆ ಇಂಥದ್ದೇ ಕೆಲವು ತೊಂದರೆಗಳೇ ಕಾರಣ. ಈಗ ಎಲ್ಲಾ ಘಾಟಿಗಳಲ್ಲೂ ಕೂಡ ಮಾರ್ಗ ಜರಿದು ಬಿದ್ದಿದೆ ಅಂತ ಹೇಳಿ ಹೇಳ್ತಾರೆ. ಭೂಕುಸಿತ ಭೂಕುಸಿತ ಯಾಕೆ ಆಯ್ತು? ನಾವು ಮಾಡಿದ ಒಂದು ತೊಂದರೆಯಿಂದಾಗಿ ಆದ್ದು, ಮಾರ್ಗ ಸರಿ ಮಾಡಲಿಲ್ಲ ಅಥವಾ ಮಾರ್ಗಕ್ಕೆ ಬೇಕಾಗಿ ನಾವು ಎಂತೆಂಥದ್ದೋ ಮಾಡಿದ್ದೇವೆ, ಇಂಥದ್ದೆಲ್ಲ ಆದ್ರಿಂದ ಭೂಕುಸಿತ ಆದ್ದಲ್ವಾ. ಆದ್ರಿಂದ ನಾವು ಮೊದಲೇ ಅದನ್ನು ಕೆಲವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಕಾಡು ಅಥವಾ ಮರಗಿಡಗಳನ್ನ ನೋಡಿದ್ರೆ ಅವುಗಳಿಗೆ ಬೇರು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವಂತಹ ಗುಣ ಇರ್ತದೆ. ಯಾವಾಗ ಮರವನ್ನ ಕಡಿದು ತೆಗೆದ್ರು ಆವಾಗ ನೇರವಾಗಿ ಮಳೆ ನೀರು ಒಳಗಡೆ ಹೋಗುದಿಲ್ಲ, ಒಳಗಡೆ ಹೋದ್ರು ಇನ್ನೊಂದು ಕಡೆಯಿಂದ ಹೊರಗೆ ಬರ್ತದೆ. ಹೌದು, ಭೂಮಿ ಆಳಕ್ಕೆ ಹೋಗುದಿಲ್ಲ ಅಂತ. ಈ ಹೊರಗಡೆ ಬರುವಾಗ ಮಣ್ಣನ್ನು ಕುಚ್ಚಿಕೊಂಡು ಬರ್ತದೆ. ಮತ್ತೆ ಈಗ ಇದಕ್ಕಾಗಿ ದೊಡ್ಡ ದೊಡ್ಡ ಎಂತದು ಯಂತ್ರಗಳಿಂದೆಲ್ಲ ಅದನ್ನ ಅಗೆದು ತೆಗೆದಿರ್ತೇವಲ್ಲ, ಅಷ್ಟಾಗುವಾಗ ಈ ಮಣ್ಣೆಲ್ಲ ಸ್ವಲ್ಪ ಸಡಿಲ ಆಗ್ತದೆ ಮೊದ್ಲೇ, ಅಷ್ಟಾಗುವಾಗ ನೀರು ಮತ್ತೆ ಅಲ್ಲಿ ಬರುವಾಗ ಅದು ಜಾರುದೆ. ಮತ್ತೆ ಕೆಲವು ಸಲ ಏನಾಗ್ತದೆ, ಈ ಒಳಗೆ ಜೇಡಿ ಮಣ್ಣಿರ್ತದೆ ಅದು ನಮಗೆ ಇಡೀ ಗುಡ್ಡ ಇರುವಾಗ ನಮಗೆ ಗೊತ್ತಾಗುದಿಲ್ಲ. ಹೌದು, ಅದನ್ನು ಕಡ್ದಾಗುವಾಗ ಆ ಜೇಡಿ ಮಣ್ಣೇ ಕೆಲವು ಸಲ ಜಾರಿ ಗುಡ್ಡವೇ ಬೀಳುವಂತ ಸಂದರ್ಭಗಳು ಉಂಟು. ಒಂದು 2018 ಇಸ್ವಿಯಲ್ಲಿ ಕೊಡಗಿನಲ್ಲಿ ಒಂದಷ್ಟು ಕಡೆ ಇಂತಹ ಒಂದು ಭೂಕುಸಿತಲ ಆಗಿತ್ತಲ್ಲ, ಅವಾಗೆಲ್ಲ ಒಂದು ಕೆಲವು ಪ್ರದೇಶಗಳಲ್ಲಿ ನೋಡಿದ್ದೆ ನಾನು, ಇಡೀ ಗುಡ್ಡಕ್ಕೆ ಗುಡ್ಡವೇ ಜಾರಿಕೊಂಡು ಬರುವಂತಹದ್ದು. ಅಲ್ಲ ಸುರೇಶ್ ಅಣ್ಣ, ದೊಡ್ಡ ದೊಡ್ಡ ಮನೆಗಳು ಕೂಡ ತೇಲಿಕೊಂಡು ಹೋದಾಗೆ ಹೋಗ್ತಾ ಇತ್ತು. ಈಗ ದೊಡ್ಡ ದೊಡ್ಡ ಮಹಡಿಯ ಕಟ್ಟಡಗಳನ್ನು ಕಟ್ಟುವುದು ಕೂಡ ಭೂಮಿಗೆ ಒತ್ತಡ ಜಾಸ್ತಿ ಆಗ್ತದೆ ಅನಿಸ್ತದೆ. ಅಂದ್ರೆ ಭೂಮಿಗೂ ಕೂಡ ಒಂದು ಧಾರಣಾ ಸಾಮರ್ಥ್ಯ ಅಂತ ಇರ್ತದಲ್ಲ, ಅದರಲ್ಲಿಯೂ ಕೂಡ ವ್ಯತ್ಯಾಸ ಆಗ್ತದೆ ಅಂತ. ಈಗಿನ ಹೊಸ ಆಧುನಿಕ ಜೀವನ ಶೈಲಿ ಮತ್ತೆ ಅದರ ಜೊತೆ ನಾವು ಮಾಡಿಕೊಂಡದ್ದು, ಈಗ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿದ್ದು. ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರು ಕೂಡ ನಾವು ಪ್ಲಾಸ್ಟಿಕ್ ಉಪಯೋಗ ಮಾಡುವುದರಲ್ಲಿ ತುಂಬಾ ಕಮ್ಮಿ ಏನು ಆಗ್ಲಿಲ್ಲ ಅಂತ ನನಗೆ ಅನಿಸುವುದು. ಯಾಕೆ ಹೇಳಿದ್ರೆ, ಪ್ಲಾಸ್ಟಿಕ್ ಅನ್ನ ಕಟ್ಟಿಕೊಡುದು ಬ್ಯಾನ್ ಮಾಡಿದ್ರು, ಸಿಗುವ ಪ್ಲಾಸ್ಟಿಕ್ ನ ಉತ್ಪಾದನೆಯನ್ನೇ ನಿಲ್ಲಿಸಬೇಕು. ನಿಲ್ಲಿಸುವುದು ಹೇಗೆ? ಈಗ ಪ್ಲಾಸ್ಟಿಕ್ ಇಡೀ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಆಗಿಬಿಟ್ಟಿದೆ. ನಿಲ್ಲಿಸುವುದು ಹೇಗೆ? ನಿಲ್ಲಿಸಿದ್ರೆ ಅದಕ್ಕೆ ಪರ್ಯಾಯ ಏನು ಅನ್ನುವ ಪ್ರಶ್ನೆಗೆ, ಪರ್ಯಾಯದ ಬಗ್ಗೆ ಮೊದಲೇ ಒಂದು ಯೋಚನೆ ಮಾಡಿಕೊಂಡು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಆ ನಂತರ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಬೇಕಿತ್ತು ಅಂತ. ಹೌದು, ಬಹುಶಃ ಈ ಹಾಲಿನ ಪ್ಯಾಕೆಟ್ ನಂತದನ್ನೆಲ್ಲ ಮಣ್ಣಲ್ಲಿ ಕರಗುವಂತದ್ದು ಏನಾದ್ರೂ ಪರ್ಯಾಯವಾಗಿ ಸಂಗ್ರಹ ಇಡ್ಲಿಕ್ಕೆ. ಹೇಳುವಾಗ ನನಗೆ ನೆನಪಾಯ್ತು, ಎಲ್ಲೋ ಒಂದು ಪೇಪರ್ ಅಲ್ಲಿ ಓದ್ತಾ ಇದ್ದೆ, ಈ ಪ್ಲಾಸ್ಟಿಕ್ ನಲ್ಲಿಯೂ ಕೂಡ ಮಣ್ಣಿನಲ್ಲಿ ಕರಗುವಂತಹ ಪ್ಲಾಸ್ಟಿಕ್ ಅಂತ ಒಂದು ಇದೆಯಂತೆ. ಅದರಲ್ಲಿ ಈಗ ಹಾಲಿನ ಪ್ಯಾಕೆಟ್ ಅದನ್ನು ಕೂಡ ಇದರಲ್ಲಿ ಹಾಕಬಹುದು ಅಂತ ಹಾಕಿದ್ರೆ, ಅದು ಮಣ್ಣಿಗೆ ಹಾಕಿದ್ರೆ ಒಂದು ವಾರದ ಒಳಗಡೆ ಅದು ಕರಗಿ ಹೋಗ್ತದೆ ಅಂತ. ಇದರಷ್ಟು ಅಂದ್ರೆ ಈಗಿರುವ ಪ್ಲಾಸ್ಟಿಕ್ ಇದೆಯಲ್ಲ, ಸಿಂಗಲ್ ಯೂಸ್ ಒಂದ್ ಸಾರಿ ಬಳಕೆ ಮಾಡುವಂತಹದ್ದು, ಅಷ್ಟು ಹಾನಿಕರ ಅಲ್ಲ ಅಂತ. ಅಂತದ್ದೇನಾದ್ರೂ ಮಾಡಿದ್ರೆ ಸಮಸ್ಯೆಗೆ ಬಹಳಷ್ಟು ಪರಿಹಾರ ಸಿಗಬಹುದು. ಅದು ಯಾಕಂತ ಹೇಳಿದ್ರೆ, ನಮ್ಮಲ್ಲಿರುವ ಎಲ್ಲ ವಸ್ತುಗಳು ಈಗ ಪ್ಲಾಸ್ಟಿಕ್ ಮಯ ಆಗಿಬಿಟ್ಟಿದ್ದಾರೆ. ಹೌದಪ್ಪ, ಆದ್ರಿಂದಾಗಿ ಇದಕ್ಕೊಂದು ಏನು ಪರ್ಯಾಯ ವ್ಯವಸ್ಥೆ ಇಲ್ಲದ ನಾವು ಮಾಡಿದ್ರೆ ಇದಕ್ಕೊಂದು ಪರಿಹಾರ ಅಂತ ಸಿಗುವುದಿಲ್ಲ. ಇದು ಪ್ರತಿ ಸಲ ಒಂದು ಬ್ಯಾನ್ ಆಗುವುದು ಮತ್ತೆ ಪುನಃ ಬರುವುದು, ಬ್ಯಾನ್ ಆಗುವುದು ಪುನಃ ಬರುವುದು, ಈ ತರವೇ ಆಗ್ತಾ ಇರ್ತದೆ. ಆಮೇಲೆ ರತ್ನಕರಿ ಇನ್ನೊಂದು ವಿಚಾರ ಹೇಳಬೇಕು. ಹೀಗೆ ಯಾರೋ ಹೇಳ್ತಾ ಇದ್ರು, ಒಬ್ಬನಿಗೆ ಒಂದು 35 ವರ್ಷ, ಆರೋಗ್ಯವಂತ ಆಗಿದ್ದ, ಅವನಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ರು, ಇದ್ದಕ್ಕಿದ್ದ ಹಾಗೆ ವಾಂತಿ ಮಾಡೋಕೆ ಶುರು ಮಾಡಿದ್ನಂತೆ. ಅವನಿಗೆ ಡಾಕ್ಟರ್ ಪರೀಕ್ಷೆ ಮಾಡಿ ಹೇಳಿದ್ರಂತೆ ಜಠರದಲ್ಲಿ ಕ್ಯಾನ್ಸರ್ ಆಗಿದೆ ಅಂತ. ಇದು ಎಷ್ಟು ಗಂಭೀರವಾದಂತಹ ಸಮಸ್ಯೆ ಅಂದ್ರೆ ಮೂಲ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಅವನಿಗೆ ಟೀ ಕುಡಿಯುವಂತಹ ಅಭ್ಯಾಸ ಇತ್ತು. ಆ ಟೀ ಕುಡಿತಾ ಇದ್ದದ್ದು ಯಾವುದ್ರಿಂದ್ರೆ ಬಿಸಿ ಬಿಸಿ ಚಹಾವನ್ನ ಪ್ಲಾಸ್ಟಿಕ್ ಕಪ್ನಲ್ಲಿ ಹಾಕಿ ಕುಡಿತಾ ಇದ್ದ. ಈ ಪ್ಲಾಸ್ಟಿಕ್ ಎನ್ನುವುದು ಎಷ್ಟರ ಮಟ್ಟಿಗೆ ಕ್ಯಾನ್ಸರ್ ಕಾರಕ ಆಗ್ತದೆ ಅಂತ. ಅದು ಸರಿ, ವರ್ಷಗಟ್ಟಲೆ ಇದನ್ನೇ ಮಾಡ್ತಾ ಹೋದ್ರೆ ಆ ಪ್ಲಾಸ್ಟಿಕ್ ಎನ್ನುವಂತಹದ್ದು ಈ ಬಿಸಿಗೆ ಕರಗ್ತದೆ, ಅಂದ್ರೆ ನಿಧಾನ ವಿಷ ಅನ್ನುವ ಹಾಗಾಯ್ತದ್ದು, ಶರೀರಕ್ಕೆ ಸ್ವಲ್ಪ ಸ್ವಲ್ಪವೇ ಸೇರಿ ಓಹೋ ಅಷ್ಟು ದೊಡ್ಡ ಕಾಯಿಲೆ ಕೂಡ ತರ್ತದೆ. ಮತ್ತೆ ನಾವು ಪೇಪರ್ ಅಲ್ಲಿ ಆಗಾಗ ನೋಡ್ತಾ ಇದ್ದೇವೆ ಈ ದನಗಳು ಇವುಗಳೆಲ್ಲ ಈ ಪ್ಲಾಸ್ಟಿಕ್ ತಿಂದು ಅವುಗಳ ಹೊಟ್ಟೆ ಇದೆಲ್ಲ ಆಗಿ ಅದನ್ನು ಆಪರೇಷನ್ ಮಾಡಿದ ಕಥೆ. ಅದೇನು ಕೆಜಿ ಗಟ್ಟಲೆ ಪ್ಲಾಸ್ಟಿಕ್ ಸಿಕ್ಕಿತ್ತು ದನದ ಹೊಟ್ಟೆಯಲ್ಲಿ ಅಂತೆಲ್ಲ ಹೇಳ್ತಾರಲ್ಲ. ಅದೇ ಅದು ಇನ್ನೊಂದು, ಅವುಗಳಿಗೆ ಅದು ಒಂದು ತರ ಭಾರ ಆಗಿ ಏನೂ ಮಾಡದ ಪರಿಸ್ಥಿತಿಗೆ ಮುಟ್ತದೆ. ಅವುಗಳು ಪಾಪ ಆಹಾರ ಅಂತ ತಿನ್ಲಿಕ್ಕೆ ಹೋಗುದು. ಹಾಗೆ ಈ ಸಮುದ್ರದ ನೀರಿನಲ್ಲಿ ಕೂಡ ಇಡೀ ಪ್ಲಾಸ್ಟಿಕ್ ನ ಕಣಗಳೆಲ್ಲ ಸಿಕ್ಕಿದವೆ. ಈ ಆಳದಲ್ಲಿರುವ ಮೀನುಗಳ ಅವುಗಳ ಹೊಟ್ಟೆಯಲ್ಲೂ ಕೂಡ ಇತ್ತೀಚೆಗೆ ಟೆಸ್ಟ್ ಮಾಡಿದಾಗ ಎಲ್ಲೋ ಪ್ಲಾಸ್ಟಿಕ್ನ ತುಣುಕುಗಳು ಸಿಕ್ಕಿದ್ದಾವೆ. ಅಷ್ಟೇ ಅಲ್ಲ ಸುರೇಶ್ ಅಣ್ಣ, ಈಗ ಉಪ್ಪಿನಲ್ಲಿ ಕೂಡ ಪ್ಲಾಸ್ಟಿಕ್ನ ಚೂರುಗಳು ಸಿಗ್ತವೆ ಅಂತ ಎಲ್ಲೋ ಓದಿದ ನೆನಪು ನನಗೆ. ಪ್ಲಾಸ್ಟಿಕ್ಗಳು ಈ ಸಮುದ್ರದ ಉಪ್ಪು ನೀರಿನಲ್ಲಿ ಸ್ವಲ್ಪ ಮಟ್ಟಿಗೆ ಕರಗ್ತದೆ ಅಂತ. ಇದು ಮೈಕ್ರೋ ಪ್ಲಾಸ್ಟಿಕ್ ಅಂತಂದ್ರೆ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆ ಹೊಂದ್ತವೆ. ಇದನ್ನ ಸೇವಿಸುವುದು ಯಾರು? ಮೀನು. ಮೀನನ್ನ ಸೇವಿಸುವುದು ಮನುಷ್ಯರು. ಹಾಗಾಗಿ ಮನುಷ್ಯರ ಹೊಟ್ಟೆಗೂ ಬರ್ತದೆ. ಇಷ್ಟೆಲ್ಲ ಇದಿರುವಾಗ ಈಗ ಪ್ಲಾಸ್ಟಿಕ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಬಿಟ್ಟಿಲ್ಲ. ಈಗ ನಮ್ಮಲ್ಲಿ ಮೊನ್ನೆ ಒಂದು ನಾನು ಎಲ್ಲೋ ಇಂಟರ್ನೆಟ್ನಲ್ಲಿ ಕಂಪ್ಯೂಟರ್ಲ್ಲಿ ನೋಡಿದಪ್ಪ, ಹಿಮಾಲಯದಲ್ಲಿ ಕೂಡ ಪ್ಲಾಸ್ಟಿಕ್ ಇತ್ತಂತೆ. ಓಹೋ, ಯಾಕೆ ಇತ್ತು ಅಂದ್ರೆ ಮನುಷ್ಯರು ಹಿಮಾಲಯವನ್ನು ನೋಡ್ಲಿಕ್ಕೆ ಹೋದ್ರು, ಹೋಗುವಾಗ ಪ್ಲಾಸ್ಟಿಕ್ನಲ್ಲಿ ನೀರಿನ ಬಾಟ್ಲು ತಗೊಂಡು ಹೋದ್ರು, ಅಲ್ಲಿ ಬಿಟ್ಟು ಬಂದ್ರು. ಹೌದು, ಅದು ಅಲ್ಲಿ ಮಾತ್ರ ಅಲ್ಲ ಶಾಮಣ್ಣ, ಈಗ ಎಷ್ಟೋ ಪ್ರವಾಸಿ ಕೇಂದ್ರಗಳಲ್ಲಿ, ಪ್ರವಾಸಿ ಧಾಮಗಳಲ್ಲಿ ಕಾಡಲ್ಲಿ ಎಲ್ಲೋ ಒಂದು ಜಲಪಾತ ಇರ್ತದೆ, ಅದನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಹೌದು, ಚಾರಣ ಹೋಗ್ತಾರೆ, ಎಲ್ಲ ನೀರಿನ ಬಾಟ್ಲಿಯಿಂದ ಹಿಡಿದು ತಿಂಡಿ ಎಲ್ಲ ತಗೊಂಡು ಹೋಗ್ತಾರೆ, ತಿಂದು ಮತ್ತೆ ಅದನ್ನಲ್ಲೇ ಬಿಸಾಡಿ ಬರ್ತಾರೆ. ಈಗ ಹೋಗುವವರಿಗೆ ಅದಾದ್ರೂ ಒಂದು ಸಾಮಾನ್ಯ ಜ್ಞಾನ ಬೇಕಲ್ಲ. ಹೌದು, ಈ ಹಿಮಾಲಯದ ಬಗ್ಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಕಾರಣ ಉಂಟು, ಯಾಕಂದ್ರೆ ಕಾರ್ಗಿಲ್ ದಿವಸ ಅಂತ ಬರ್ತಾರೆ. ಓಹೋ, ಅದನ್ನ ಸುರೇಶಣ್ಣ ನೆನಪು ಮಾಡಿದ್ದು. ಈಗ ಭಾರತ ಮತ್ತು ಪಾಕಿಸ್ತಾನ ನೆರೆಯ ರಾಷ್ಟ್ರಗಳು, ಹೌದು, ಆದರೆ ಒಂದು ರೀತಿಯ ಅತಿಕ್ರಮಣವು ಕೂಡ ಆಗ್ತದೆ ಅಂತ. ಅಂತಹ ಸಂದರ್ಭದಲ್ಲಿ ನಮ್ಮ ಯೋಧರು ಕಾರ್ಗಿಲ್ನಲ್ಲಿ ಯುದ್ಧ ಮಾಡಿದರು ಅಂತ. ಹೌದು, ಅದು ಅದರ ಕಥೆ. ಒಬ್ಬರು ಅಲ್ಲಿ ಯುದ್ಧದ ಸಮಯದಲ್ಲಿ ಇದ್ದ ಯೋಧರೊಬ್ರು ಹೇಳ್ತಾ ಇದ್ರು, ಅಲ್ಲಿ ಭಯಂಕರ ಚಳಿ ಅಲ್ಲ, ಆ ಎತ್ತರದ ಪ್ರದೇಶದಲ್ಲಿ ಈಗ ನಮ್ಮ ಸೈನಿಕರಿಗೆ ಇರಲಿಕ್ಕೆ ಚಳಿಗಾಲದಲ್ಲಿ ಆಗೋದಿಲ್ಲ. ಆಗ ಒಂದು ಅಲಿಖಿತ ಒಪ್ಪಂದದ ಪ್ರಕಾರ ಅಲ್ಲಿಂದಲೂ ಇಲ್ಲಿಂದಲೂ ಸೈನಿಕರು ಕೆಳಗೆ ಬರಬೇಕಿತ್ತಂತೆ. ನಮ್ಮ ಸೈನಿಕರು ಕೆಳಗೆ ಬಂದರು, 3 ತಿಂಗಳ ಕಾಲವ 4 ತಿಂಗಳ ಕಾಲವ. ಆದರೆ ಪಾಕಿಸ್ತಾನದ ಸೈನಿಕರು ಅಲ್ಲಿ ಕೆಳಗೆ ಬಂದ ಹಾಗೆ ಮಾಡಿ ಪುನಃ ಹೋಗಿ ಇದ್ದ ಎಲ್ಲ ನಮ್ಮ ಭಾರತದ ಬಂಕರ್ಗಳನ್ನು ಕೂಡ ಆಕ್ರಮಣ ಮಾಡಿಕೊಂಡು ಎಲ್ಲೆಲ್ಲಿ ಇದುಂಟೋ ಅಲ್ಲೆಲ್ಲ ಈ ಏನು ಈ ಉಗ್ರಗಾಮಿಗಳ ವೇಷ ಹಾಕಿ ನಿಂತಿದ್ರಂತೆ. ಮತ್ತೆ 3 ತಿಂಗಳಾಗುವಾಗ ಗೊತ್ತಾದ್ದು ನಮ್ಮವರಿಗೆ, ಅಲ್ಲಿ ಎಲ್ಲ ಈ ಇದ್ದ ನಮ್ಮ ಬಂಕರ್ಗಳಲ್ಲೆಲ್ಲ ಅವರ ಜನರೇ ತುಂಬಿದ್ದಾರೆ ಅಂತ. ಅದು ಮುಖ್ಯವಾಗಿ ಒಂದು ಇಡೀ ದೊಡ್ಡ ರಸ್ತೆ, ಮೇನ್ ಆಗಿರೋ ಜಮ್ಮು ಕಾಶ್ಮೀರದಿಂದ ಹೋಗುವಂತಹ ಒಂದು ದೊಡ್ಡ ರಸ್ತೆ, ಆ ರಸ್ತೆಯನ್ನು ಇಡೀ ಇವರೇ ಆಕ್ರಮಣ ಮಾಡಿಕೊಂಡು ಈಗ ಬಿಡಿಸದೆ ಉಪಾಯ ಇಲ್ಲ, ಬಿಡಿಸದಿದ್ರೆ ನಮಗೆ ರಸ್ತೆ ಇಲ್ಲ, ಹಾಗಾಗಿ ಆ ಯುದ್ಧ ಅನಿವಾರ್ಯ ಆಯ್ತು ಅಂತ ಹೇಳಿ ಹೇಳ್ತಾರೆ ಅವರು. ಈಗ 26ನೇ ತಾರೀಕನ್ನ ಕಾರ್ಗಿಲ್ ವಿಜಯ ದಿವಸ ಅಂದ್ರೆ ಪಾಕಿಸ್ತಾನದ ಯೋಧರನ್ನ ಅಂದ್ರೆ ಅತಿಕ್ರಮಣ ಯಾರು ಮಾಡಿದ್ದಾರೋ ಅವರನ್ನ ಸದೆ ಬಡಿದಂತಹ ದಿವಸ ಅಂತ. ಅದಂತ ಹೇಳಿದ್ರೆ ಅದು ಒಂದು ತರ ಈಗಿನ ಒಂದು ನಮ್ಮ ಸೈನ್ಯದ ಒಂದು ಶಕ್ತಿಯನ್ನು, ಹೌದು, ಒಂದು ಭಾರತ ಸೈನ್ಯ ಇಂಥದ್ದನ್ನು ಕೂಡ ಮಾಡಬಲ್ಲದು, ನಮ್ಮ ವಿರೋಧಿಗಳು ಆಕ್ರಮಣ ಮಾಡಿದ್ರೆ ನಾವು ಅದನ್ನ ಪುನಃ ಗೆದ್ದು ತೋರಿಸಬಲ್ಲೆವು ಅಂತ ಹೇಳಿ ಒಂದು ತೋರಿಸಿದಂತಹ ದಿವಸ. ಹೌದು, ಈಗ ಶಾಲೆಗಳಲ್ಲಿ ಕೂಡ ಕಾರ್ಗಿಲ್ ದಿವಸ ಆಚರಣೆಯನ್ನ ಮಾಡ್ತಾರೆ ಎಲ್ಲ ಕಡೆ ಕೂಡ. ಕಾರ್ಗಿಲ್ ವಿಚಾರದ ಬಗ್ಗೆ ಬಂದಾಗ ಈಗ ಇತ್ತೀಚೆಗೆ ಒಂದು ಸೇನೆಗೆ ಸೇರ್ಪಡೆ ಮಾಡುವಂತಹ ಒಂದು ಹೊಸ ಒಂದು ಕಾರ್ಯಕ್ರಮ ಬಂದಿದೆ, ಅದುವೇ ಅಗ್ನಿಪಥ ಅನ್ನುವಂಥದ್ದು. ಅಂದರೆ 17.5 ವರ್ಷದಿಂದ 21 ವರ್ಷದವರೆಗೆ ಇರುವಂತಹ ಯುವಕರು ಸೇನೆಗೆ ಸೇರ್ಪಡೆಗೊಳ್ಳಬಹುದು ಅಂತ ಹೇಳಿ. ಅವರಿಗೆ 4 ವರ್ಷದ ಸೇವಾವಧಿಯ ನಂತರ ಅವರು ಪೂರ್ಣಕಾಲಿಕವಾಗಿ ಅಂದರೆ 15 ವರ್ಷಗಳ ಸೇವೆಯನ್ನು ಮುಂದುವರಿಸುವುದಕ್ಕೂ ಕೂಡ ಅವಕಾಶ ಇದೆ. ಬೇಡ ಅಂತಿದ್ರೆ ವಾಪಸ್ ಕೂಡ ಬಂದು ಬೇರೆ ಒಂದು ವೃತ್ತಿಯನ್ನು ತಗೊಳ್ಬಹುದು ಅಂತ. ಕೆಲವು ದೇಶಗಳಲ್ಲೆಲ್ಲ ಈಗಾಗಲೇ ಇದೆ, ಇದು ಇದೆ ಅಂತ ಹೇಳಿದ್ರೆ 2-3 ವರ್ಷ ಕಂಪಲ್ಸರಿ ಆಗಿ ಸೇರುವಂತಹ ಒಂದು ಇದು ಕೆಲವು ದೇಶಗಳಲ್ಲೆಲ್ಲ ಇದೆ. ಇಲ್ಲಿ ತುಂಬಾ ಜನರಿಗೆ ಸೇರಬಹುದು ಸೇರ್ಬೇಕು ಅಂತ ಹೇಳಿ ಇರ್ತದೆ, ಹೆಚ್ಚಿನ ಜನರಿಗೆ ಅಲ್ಲಿ ಸೇರ್ಲಿಕ್ಕೆ ಆಗುದಿಲ್ಲ ಅಂತವರಿಗೆ ಒಂದು ಅವಕಾಶ ಆಗಿ ನಾವು ತಿಳಿಬಹುದು ಇದನ್ನ. ಅಂದ್ರೆ ಸೇನೆಯಲ್ಲಿ ಒಂದು ಸಾರಿ ಸೇವಾವಧಿಯನ್ನು ಪೂರ್ಣಗೊಳಿಸಿ ಬಂದ ನಂತರ ಅವರ ಜೀವನ ಶೈಲಿ ಒಂದು ಬೇರೆ ಇರ್ತದೆ ಅಂತ. ಹೌದು, ಅಂದ್ರೆ ಒಂದು ರೀತಿಯ ಒಂದು ಶಿಸ್ತು ಇರ್ತದೆ, ಮತ್ತೆ ಸಮಯ ಪರಿಪಾಲನೆ ಇರಬಹುದು, ಎಲ್ಲವನ್ನು ಕೂಡ ಅಳವಡಿಸಿಕೊಳ್ಳಬಹುದು. ಹೌದು, ನಾವೀಗ ಸಾಮಾನ್ಯವಾಗಿ ನೋಡಿದ್ರೆ ಈ ಸೇನೆಯಿಂದ ಬಂದವರು ಅವರ ಶಿಸ್ತನ್ನು ನೋಡಿ ಓ ಅವ್ರ ಮಿಲಿಟರಿ ಅಂತ ಹೇಳುವ ಕ್ರಮ ಉಂಟಲ್ಲ ಅಂತ ಹೇಳಿದ್ರೆ ಅದು ಅಷ್ಟು ಶಿಸ್ತಿನ ಒಂದು ಜಾಗ ಅಂತ ಹೇಳಿ. ಅಲ್ಲಿ ಮತ್ತೆ ಈ ತರಬೇತಿ ಕೊಡುವಾಗಲೂ ಕೂಡ ಹಾಗೆ ಅಂತ ಹೇಳ್ತಾರೆ. ನಾನು ಕೆಲವು ಯೋಧರ ಹತ್ರ ಮಾತಾಡುವಾಗ ಅಲ್ಲಿ ತರಬೇತಿ ಕೊಡುವಾಗ ಅಲ್ಲಿ ಸುಮಾರು 6 ತಿಂಗಳಿಂದ 1 ವರ್ಷ ಕಾಲ ತರಬೇತಿ ಅಂತ ಹೇಳಿ ಅವರು ಮಾಡುವಾಗ ಆ ಪ್ರತಿ ದಿವಸವೂ ಕೂಡ ನಮ್ಮ ಶಿಸ್ತನ್ನು ಅಲ್ಲಿ ಪಾಲಿಸುವಂತಹ ಇದುಂಟು. ಅದು ನಮ್ಮ ಒಂದು ದೇಹದ ಅವಿಭಾಜ್ಯ ಅಂಗಾಗಿ ಬಿಡ್ತದೆ ಹೇಳ್ತಾರೆ. ನಾವೀಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅದು ಒಂದು ದಿವಸಕ್ಕೆ ಸೀಮಿತ ಆಗಬಾರದು. ಈ ಶಿಸ್ತು ಮತ್ತು ಸಮಯ ಪಾಲನೆ ಎನ್ನುವಂತಹದ್ದು ಇಡೀ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ಒಂದು ಕೆಲಸ ಅಂತ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಎಂತಹ ಒಂದು ಕಷ್ಟ ಬಂದ್ರೂ ಕೂಡ ಅದನ್ನು ಎದುರಿಸುವಂತಹ ಸವಾಲಾಗಿ ತೆಗೆದುಕೊಳ್ಳುವಂತಹ ಗುಣ ಕೂಡ ಅವರಲ್ಲಿ ಒಳಗೊಂಡಿರ್ತದೆ. ಯಾಕಂತ ಹೇಳಿದ್ರೆ ಆ ತರಬೇತಿ ಆ ತರ ಅವರಿಗೆ ಕೊಟ್ಟಿರ್ತಾರೆ. ನಾವೆಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಹೈಸ್ಕೂಲ್ ಅಲ್ಲಿ ಇದ್ದಾಗ ಎಲ್ಲ NCC ಅಲ್ಲೆಲ್ಲ ಹೌದು, ಅದು ಒಂದು ತರ ಅದರ ಒಂದು ಝಲಕ್ ಬಾಲಪಾಠ ಬಾಲಪಾಠ ಅಂತ ಹೇಳ್ಬೋದು. ಹಾಗೆ ಈಗ ನನಗೆ ಸ್ವಲ್ಪ ಸಮಯ ಕಡಿಮೆ ಉಂಟು, ಅರ್ಜೆಂಟ್ ಅಲ್ಲಿ ಇದ್ದೀರಿ, ಅರ್ಜೆಂಟ್ ಅಲ್ಲಿ ಇದ್ದೇನೆ. ನನಗೆ ಬೇಗ ಒಂದು ರಾತ್ರಿ ಒಂದು ಪೂಜೆಯಲ್ಲಿ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ಲಿಕ್ಕುಂಟು ನನಗೆ. ಆದ್ರಿಂದ ನಾನು ಮೆಲ್ಲಗೆ ಇಲ್ಲಿಂದ ಹೊರಡುವುದು ಒಳ್ಳೇದು ಅಂತ ಅನಿಸ್ತದೆ. ಹೌದು, ಆದ್ರೆ ನಿಮಗೀಗ ಇವತ್ತು ನಿಮ್ಮ ಹತ್ರವೇ ಕೇಳುವ, ನಿಮಗೆ ಕಾಫಿ ಆದೀತೋ ಟೀ ಆದೀತೋ ಅಂತ ಕೇಳೋದು ನಾನು. ಏನು ವಿಶೇಷ? ವಿಶೇಷ ಏನಿಲ್ಲ, ಮಾಮೂಲು. ಹಾ, ಬಿಸಿ ಬಿಸಿ ಆಗಬಹುದಾ ಅಂತ. ಅಲ್ಲ, ಹೋಗಿ ಊಟ ಮಾಡುವುದು ಮೊದಲು ಇದನ್ನು ಕುಡಿದು ಆದ್ರೆ ಅನುಕೂಲ ಅಂತ, ಕರಗಬಹುದು ಅಂತ. ಹಾಗಿದ್ರೆ ಕಾಫಿಯೇ ಇರ್ಲಿ. ಸರಿ, ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು TS ಪ್ರಸಾದ್, ಸೂರ್ಯನಾರಾಯಣ ಭಟ್ PS ಹಾಗೂ ಗಂಗಾರತ್ನ ಮುಗುಳಿ. ಫಸ್ಟ್ ಬ್ಯೂರೋ ಆಸ್ಪತ್ರೆ ಮೆದುಳು ಮತ್ತು ಬೆನ್ನುಮೂಳೆ ಚಿಕಿತ್ಸೆಯ ಅತ್ಯಾಧುನಿಕ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿರುವ ಕರಾವಳಿ ಕರ್ನಾಟಕದ ಪ್ರಪ್ರಥಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಟ್ರೋಕ್ ಆದ 4.5 ಗಂಟೆಯೊಳಗೆ ಆಸ್ಪತ್ರೆಗೆ ದಾಖಲಿಸಿದಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳೊಂದಿಗೆ ಅತಿ ಕಡಿಮೆ ಸಮಯದಲ್ಲಿ ಗುಣಪಡಿಸಬಹುದು. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಪೀಡಿಯಾಟ್ರಿಕ್ ನ್ಯೂರಾಲಜಿ ಮತ್ತು ಅಪಸ್ಮಾರ ಚಿಕಿತ್ಸಾ ವಿಭಾಗವನ್ನು ಹೊಂದಿರುವ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕೇರಳದ ಏಕೈಕ ಆಸ್ಪತ್ರೆಯಾಗಿದೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಆಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633. ಮೊಬೈಲ್ 9343-44-2488. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ರೈತ ಮಿತ್ರರೇ, ಈಗ ಹವಾಮಾನ ಮುನ್ಸೂಚನೆ ಮೊಬೈಲ್ ಆಪ್, ಈ ವಿಷಯದ ಕುರಿತು ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಪ್ರವೀಣ್ KM ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರವೀಣ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಈಗ ಯಾವುದೇ ಒಂದು ಬೆಳೆಯನ್ನ ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ಹವಾಮಾನ ಏರುಪೇರು ಆಗುವುದನ್ನ ನಾವು ನೋಡ್ತಾ ಇರ್ತೀವಿ. ಬಿತ್ತನೆ ಮಾಡುವಂತಹದ್ದು ತಡ ಆಗ್ಬಹುದು, ಅಥವಾ ಬಿತ್ತನೆ ಮಾಡಿದ ನಂತರ ಆ ದಿಢೀರಾಗಿ ಮಳೆ ಬರುವಂತಹದ್ದು ಇರಬಹುದು, ಅಥವಾ ಕುಯಿಲು ಮಾಡುವಂತಹ ಸಂದರ್ಭದಲ್ಲಿ ಮಳೆ ಬರುವಂತಹದ್ದು ಇರಬಹುದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಹವಾಮುನ್ಸೂಚನೆ ಎನ್ನುವಂತಹದ್ರ ಒಂದು ಮಹತ್ವ ಏನು ಅಂತ ಹೇಳ್ತೀರಿ ಸರ್? ನೀವ್ ಹೇಳ್ದಂಗೆ ಪ್ರತಿಯೊಂದು ಬೆಳೆಗೂ ತನ್ನ ಜೀವಿತಾವಧಿ ಮುಗಿಸ್ಬೇಕು ಅಂದ್ರೆ 66% ಹವಾಮಾನ ಮತ್ತು ಅದರ ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು 33% ಬೇರೆ ಇನ್ನುಳಿದ ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ನೋಡಿದಾಗ ನೀವೇ ಹೇಳಿದ್ರಿ ಹವಾಮಾನ ಅನ್ನೋದು ಬೆಳೆಗೆ ಪ್ರತಿಯೊಂದು ಹಂತದಲ್ಲೂ ಸಹ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ. ಹಾಗೆ ಈ ಹವಾಮಾನದ ಅಂಶಗಳು ಹಲವಾರಿದ್ದಾವೆ. ಉದಾಹರಣೆಗೆ ಮೊದಲನೇದಾದ್ರೆ ಮಳೆ, ಗಾಳಿಯ ವೇಗ ಮತ್ತು ದಿಕ್ಕು, ತಾಪಮಾನ, ಅದರಲ್ಲಿ ಎರಡು ಬರುತ್ತೆ, ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನ, ಮತ್ತೆ ಗಾಳಿಯಲ್ಲಿರ್ತಕ್ಕಂಥ ಆರ್ದ್ರತೆ, ಅದನ್ನ ನೀವು ಗಾಳಿಯಲ್ಲಿ ಇರ್ತಕ್ಕಂಥ ತೇವಾಂಶದ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಅದನ್ನ ಪ್ರತಿಶತದ ಭಾಗದಲ್ಲಿ ನಾವು ಹೇಳ್ತೀವಿ. ಈ ರೀತಿಯಾಗಿ ಹಲವಾರು ಅಂಶಗಳಿದೆ. ಈ ಎಲ್ಲ ಅಂಶಗಳು ಕೃಷಿಯ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಅತಿ ಮುಖ್ಯ ಆಗಿರುತ್ತೆ. ನೀವು ಹೇಳಿದಾಗೆ ಈ ಒಂದು ತೊಂದರೆಗಳನ್ನ ರೈತರಿಗೆ ಆಗ್ತಿರ್ತಕ್ಕಂಥ ನಷ್ಟನ, ಉದಾಹರಣೆಗೆ ಅವರು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಕಡಿಮೆ ಮಳೆ ಇರುತ್ತೆ, ಬಿತ್ತನೆ ಆದ್ಮೇಲೆ ತುಂಬ ಮಳೆ ಬರುತ್ತೆ, ಅಥವಾ ಕೊಯ್ಲು ಮಾಡ್ತಕ್ಕಂಥ ಸಮಯದಲ್ಲಿ ಬರುತ್ತೆ, ಪೋಸ್ಟ್ ಹಾರ್ವೆಸ್ಟಿಂಗ್ ಅಂದರೆ ಕೊಯ್ಲೋತ್ತರ ಚಟುವಟಿಕೆಗೆ ತೊಂದರೆ ಮಾಡುತ್ತೆ. ಉದಾಹರಣೆಗೆ ಅಡಿಕೆ ಒಣಗಿಸ್ಬೇಕಾದಿರ್ಬೋದು, ಭತ್ತ ಒಣಗಿಸಿ ಹುಲ್ ಬೇಕು ಅನ್ನೋದ್ರಲ್ಲಿರ್ಬೋದು. ಅದಕ್ಕೋಸ್ಕರನೇ ಇದನ್ನೆಲ್ಲ ಮನಗಂಡಂಥ ಕೇಂದ್ರ ಸರ್ಕಾರ ಗ್ರಾಮೀಣ ಕೃಷಿ ಹವಾಮಾನ ಸೇವೆ, ಅಂದರೆ ನಾವು ಈ ಗ್ರಾಮೀಣ ಕೃಷಿ ಮೌಸಮ್ ಸೇವಾ GKMS ಅಂತ ಹೇಳ್ತೀವಿ. ಇದನ್ನ ಪ್ರತಿಯೊಂದು ನಮ್ಮ ದೇಶದ 130 ಕೃಷಿ ವಲಯಗಳಲ್ಲೂ ಸಹ ಇದು ಕಾರ್ಯನಿರತವಾಗಿದೆ. ಅದೇ ರೀತಿ ಮೊದಲನೇ ಹಂತದಲ್ಲಿ 200 ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಈ ಒಂದು ಸೇವೆಯನ್ನು ಹಸ್ತಾಂತರಿಸಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 12 KVKಗಳಿಗೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಇದೆ. ಪ್ರಸ್ತುತವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಿಂದ ನಾವು ಹವಾಮಾನ ಮುನ್ಸೂಚನೆ ಕೊಡ್ತಾ ಇದ್ದೀವಿ. ರೈತರು ಇದನ್ನ ಈ ಒಂದು ಹವಾಮಾನ ಮುನ್ಸೂಚನಾ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಕೃಷಿಯಲ್ಲಿ ಆಗ್ತಕ್ಕಂಥ ನಷ್ಟಗಳನ್ನ ಕಡಿಮೆ ಮಾಡಬಹುದು ಸರ್. ಅಂದ್ರೆ ಈಗ ಈ ಹವಾಮಾನ ಮುನ್ಸೂಚನೆಯಲ್ಲಿರುವಂತಹ ವಿಧಗಳು ಯಾವ್ಯಾವ ಸರ್? ಹವಾಮಾನ ಮುನ್ಸೂಚನೆ, ಮೊದಲು ಹವಾಮಾನ ಮುನ್ಸೂಚನೆ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನಾನು ಏನ್ ಹೇಳಿದೆ ಈ ಹವಾಮಾನ ಅಂಶಗಳನ್ನ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪರೀಕ್ಷಿಸಿ ಕೃಷಿಗೆ ಅನುಕೂಲವಾಗುವಂತೆ 5 ದಿನಗಳ ಮುಂಚೆ ವರದಿಯನ್ನು ಕೊಡ್ತೀವಿ. ಇದನ್ನು ನಾವು ಹವಾಮಾನ ಮುನ್ಸೂಚನೆ ಅಂತ ಹೇಳ್ತೀವಿ. ಈ ಹವಾಮಾನ ಮುನ್ಸೂಚನೆಯಲ್ಲಿ 4 ವಿಧ ಇದ್ದಾವೆ. ಮೊದಲನೇದು ಬಂದ್ಬಿಟ್ಟು ತತ್ಕ್ಷಣದ ಹವಾಮಾನ ಮುನ್ಸೂಚನೆ. ಈಗ ನೀವೆಲ್ಲ ನೋಡಿರ್ಬೋದು, ಕೇವಲ 3 ಗಂಟೆಗಳಲ್ಲಿ ಮಳೆಯಾಗುವ ಸಂಭವ, ಇನ್ನು ಕೆಲವೇ 3 ಗಂಟೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಂಭವ ಇದೆ ಅಂತ TVಗಳಲ್ಲೆಲ್ಲ ಫ್ಲಾಶ್ ನ್ಯೂಸ್ ಅಂತ ಕೊಡ್ತಾರೆ. ಅದನ್ನು ನಾವು ತತ್ಕ್ಷಣದ ಮಾಹಿತಿ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ನೌ ಕ್ಯಾಸ್ಟ್ ಅಂತ. ಅದು 3 ಗಂಟೆ ತನಕ, 1 ಗಂಟೆಯಿಂದ 3 ಗಂಟೆ ತನಕನು ಅದರ ಕಾಲಾವಧಿ ಇರುತ್ತೆ. ಅದೇ ರೀತಿ ಅದು ಬಂದ್ಬಿಟ್ಟು ಅಲ್ಪಾವಧಿ, ಶಾರ್ಟ್ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಅಂತೀವಿ. ಅಂದ್ರೆ ಇದು 1 ರಿಂದ 3 ದಿವಸದ ತನಕ ತನ್ನ ಚಾಲ್ತಿಯಲ್ಲಿರುತ್ತೆ. ಅಂದ್ರೆ ಇನ್ನು 3 ದಿವಸ ಮುಂಚೆ ಏನಾಗುತ್ತೆ ಅಂತ ಅದನ್ನ ನಾವು ಮುಂಚಿತವಾಗಿ ಹೇಳ್ತಕ್ಕಂಥದ್ದು, 3 ಡೇಸ್ ಬಿಫೋರ್ ಅದನ್ನ ನಾವು ಶಾರ್ಟ್ ರೇಂಜ್ ವೆದರ್ ಫೋರ್ಕಾಸ್ಟ್ ಅಂತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೀಡಿಯಂ ರೇಂಜ್, ಮಾಧ್ಯಮ ಅವಧಿಯ ಹವಾಮಾನ ಮುನ್ಸೂಚನೆ ಅಂತ. ಇದು ಅತಿ ಮುಖ್ಯವಾದದ್ದು. ನಾವೀಗ ರೈತರಿಗೆ ಕೊಡ್ತಕ್ಕಂಥ ಹವಾಮಾನ ಮುನ್ಸೂಚನೆ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಅಂತ. ಇದನ್ನ ಬಂದ್ಬಿಟ್ಟು ನಮಗೆ NCMWRF ಅಂತ ಇದೆ, ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಡೆಲ್ಲಿಲಿದೆ, ನವದೆಹಲಿಯಲ್ಲಿದೆ. ಅಲ್ಲಿಂದ ನಮಗೆ ಬರ್ತಕ್ಕಂಥ ಹವಾಮಾನ ಮುನ್ಸೂಚನೆಯನ್ನು ಬೆಂಗಳೂರು ಹವಾಮಾನ ಸಂಸ್ಥೆಯವರು ತಗೊಂಡು ಅವರು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡಿ ನಮಗೆ ಕಳಿಸ್ತಾರೆ. ನಾವು ಅದನ್ನ ರೈತರಿಗೆ ತಲುಪಿಸ್ತೀವಿ, ಸೂಕ್ತ ಬೆಳೆ ಸಲಹೆಗಳ ಜೊತೆಗೆ ನಾವು ಅವರಿಗೆ ರೈತರಿಗೆ ತಲುಪಿಸ್ತಕ್ಕಂಥ ಇದು ಮಾಡ್ತೀವಿ. ಇದು ರೈತರಿಗೆ ಅತ್ಯಂತ ಉಪಯೋಗ ಆಗ್ತಕ್ಕಂಥದ್ದು. ಇನ್ನೊಂದು ಬಂದ್ಬಿಟ್ಟು ಲಾಂಗ್ ರೇಂಜ್ ವೆದರ್ ಫೋರ್ಕಾಸ್ಟ್, ಅಂದ್ರೆ ಈಗ 6 ತಿಂಗಳು ಮುಂಚೆನೆ, ಈಗ ನೀವು ನೋಡಿರ್ಬೋದು ಇನ್ನೊಂದು ಮುಂಗಾರು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಎಂಡು ಅಥವಾ ಮೇ ಎಂಡಲ್ಲಿ ನಮಗೆ ಭಾರತ ಹವಾಮಾನ ಇಲಾಖೆಯವರು ಮುನ್ಸೂಚನೆ ನೀಡ್ತಾರೆ, ಈ ವರ್ಷದ ಮಳೆಗಾಲ ಇಷ್ಟು ಪರ್ಸೆಂಟ್ ಆಗುತ್ತೆ, ನಾರ್ಮಲ್ ಇರುತ್ತೋ ಅಥವಾ ಬರಗಾಲ ಬರುತ್ತೋ ಅಥವಾ ಕಡಿಮೆ ಮಳೆ ಆಗುತ್ತೋ ಅತಿ ಹೆಚ್ಚು ಮಳೆ ಆಗುತ್ತೋ, ಈ ರೀತಿ ಎಲ್ಲ ಮುನ್ಸೂಚನೆ ಮಿನಿಮಮ್ ಒಂದು 3 ರಿಂದ 6 ತಿಂಗಳು ಮುಂಚೆ ಹೇಳ್ತಕ್ಕಂಥದ್ದನ್ನ ಲಾಂಗ್ ರೇಂಜ್ ಫೋರ್ಕಾಸ್ಟ್ ಅಂತ ಹೇಳ್ತೀವಿ ನಾವು. ಇದರಿಂದ ರೈತರಿಗೆ ಯಾವ ಬೆಳೆ ಬೆಳಿಬೋದು ಅನ್ನೋದನ್ನ ಪ್ಲಾನ್ ಮಾಡಬೇಕಾಗಿರುತ್ತೆ. ಸೊ ಕೃಷಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಒಂದು ಮೀಡಿಯಂ ರೇಂಜ್ ಫೋರ್ಕಾಸ್ಟ್, ಒಂದು ಲಾಂಗ್ ರೇಂಜ್ ಫೋರ್ಕಾಸ್ಟ್ ತುಂಬಾ ಹೆಲ್ಪ್ಫುಲ್ ಅಂತ ಅನ್ಸುತ್ತೆ. ಅದಕ್ಕೆ ಈ ಹವಾಮುನ್ಸೂಚನೆಯನ್ನ ಯಾರಿಗೆ ಕೊಡುವಂತಹದ್ದು ಮತ್ತು ಹೇಗೆ ಕೊಡುವಂತಹದ್ದು, ಇದರ ಒಂದು ಮೆಸೇಜ್ ಅನ್ನ ಹೇಗೆ ನೀವು ಅವರಿಗೆ ವರ್ಗಾಯಿಸ್ತೀರಿ? ಸರ್, ಈಗ ನಮ್ಮ ಒಂದು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ 2005 ಈ ನಮ್ಮ ಗ್ರಾಮೀಣ ಕೃಷಿ ಮೌಸಮ್ ಸೇವೆ ಒಂದು ಯೋಜನೆ ಜಾರಿಯಲ್ಲಿದೆ. ಇದನ್ನ ನಾವು ಯಾವ ರೀತಿ ರೈತರಿಗೆ ಹವಾಮಾನ ಮುನ್ಸೂಚನೆ ಮೆಸೇಜ್ ಕಳಿಸ್ತಿದ್ದೀವಿ ಅಂದ್ರೆ, ಪ್ರತಿ ವರ್ಷನೂ ನಾವು ರೈತರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ರೈತರನ್ನ, ಮತ್ತೆ ಹಲವಾರು ಕೃಷಿ ಮೇಳ ನಡೆದಾಗ ನಾವು ಹೋಗ್ಬಿಟ್ಟು ಅಲ್ಲಿ ರೈತರ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂತೀವಿ, ಅದನ್ನೆಲ್ಲ ನಾವು ಎಂಟ್ರಿ ಮಾಡಿಬಿಟ್ಟು ಫ್ರೀಯಾಗಿ ಉಚಿತವಾಗಿ ಮೊಬೈಲಿಗೆ ಟೆಕ್ಸ್ಟ್ ಮೆಸೇಜ್ ಬರೋ ಥರ ಮಾಡ್ತಾ ಇದ್ವಿ. ಬಟ್ ಈಗ ಗೌರ್ಮೆಂಟ್ ನಮಗೆ ಏನು ಮಾಡಿದೆ ಅಂದರೆ ಅದರಲ್ಲೂ ಆ ಸೇವೆನೂ ಚಾಲ್ತಿಯಲ್ಲಿದೆ. ಅದರ ಜೊತೆಗೆ ಇವತ್ತು ಎಲ್ಲ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ವಾಟ್ಸಪ್, ರೈತರು ವಾಟ್ಸಪ್ ಗ್ರೂಪ್ ಇದ್ರೆ ನಮ್ಮ ನಂಬರ್ನ ಆ್ಯಡ್ ಮಾಡಿದರೆ ಸಾಕು, ಅವ್ರು ಯಾವ ಜಿಲ್ಲೆ ಯಾವ ತಾಲೂಕು ಅಂತ ಹೇಳಿದ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಮಾತ್ರ ನಾವು ಹವಾಮಾನ ಮುನ್ಸೂಚನೆ ಕೊಡ್ತಕ್ಕಂಥದ್ದು ಮುಂದಿನ 5 ದಿವಸದ್ದು, ಅದು ಪ್ರತಿ ಮಂಗಳವಾರ ಇರುತ್ತೆ ಮತ್ತು ಶುಕ್ರವಾರ ಇರುತ್ತೆ. ರೈತ ಯಾವ ಈ 2 ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ನಮ್ಮ ಫೋನ್ ನಂಬರ್ ತಗೊಂಡು ಅವ್ರು ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಿದರೆ ಕಂಟಿನ್ಯೂಸ್ ಆಗಿ ಅವರಿಗೆ ಮಂಗಳವಾರ ಮತ್ತು ಶುಕ್ರವಾರ ವಾಟ್ಸಪ್ ಮುಖಾಂತರನೇ ಮೆಸೇಜ್ ಹೋಗುತ್ತೆ. ಅದು ಬಿಟ್ಟು ಆಲ್ರೆಡಿ ಮುಂಚೆನೆ ರಿಜಿಸ್ಟರ್ ಮಾಡ್ಕೊಂತಕ್ಕಂಥ ಫಾರ್ಮರ್ಸ್ ಇದ್ರೆ ಅವ್ರಿಗೆ ಟೆಕ್ಸ್ಟ್ ಮೆಸೇಜ್ ರೂಪದಲ್ಲಿ ಉಚಿತವಾದ ಸೇವೆಯನ್ನು ನಾವು ಕೇಂದ್ರ ಸರ್ಕಾರದ ಕಡೆಯಿಂದ ಇಲ್ಲಿ ನಮ್ಮ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಕೊಡ್ತಾ ಇದ್ದೀವಿ. ಬ್ರಹ್ಮಾವರ ಈಗ ಮೊದಲೆಲ್ಲ ಹವಾಮುನ್ಸೂಚನೆ ಅಂದ ತಕ್ಷಣ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಒಂದು ಹವಾಮಾನ ಇಲಾಖೆ ಮೆಸೇಜನ್ನು ಕೊಡ್ತಾ ಇತ್ತು ಅಥವಾ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದು ಅಂತ ಹೇಳಿ. ಇತ್ತೀಚೆಗೆ ತಂತ್ರಜ್ಞಾನ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಕೇಳಿದ್ವಿ, ಜೊತೆಗೆ ಸಾಕಷ್ಟು ಮೊಬೈಲ್ ಆ್ಯಪ್ಗಳು ಕೂಡ ಈ ಹವಾಮುನ್ಸೂಚನೆಗೆ ಸಂಬಂಧಪಟ್ಟ ಹಾಗೆ ಬಂದಿದೆ ಅಂತ ಹೇಳಿ, ಇದರ ಒಂದು ಬಳಕೆ ಇದರ ಒಂದು ಉಪಯೋಗದ ಬಗ್ಗೆ ಹೇಳಿ. ಸರ್, ನೀವು ಹೇಳ್ದಂಗೆ ಮೊದಲೆಲ್ಲ ಹವಾಮಾನ ಮುನ್ಸೂಚನೆ ನಿಖರತೆ ತುಂಬ ಕಡಿಮೆ ಇತ್ತು, ಯಾಕಂದ್ರೆ ಅವಾಗಲೇ ತಂತ್ರಜ್ಞಾನಗಳ ಅಭಾವನೂ ಸಹ ನಮಗೆ ಭಾಳ ಇತ್ತು. ಬಟ್ ಈಗ ದಿನ ಕಳೆದಂತೆ ನಮ್ಮ ಭಾರತ ಹವಾಮಾನ ಇಲಾಖೆ ಹವಾಮಾನ ಮುನ್ಸೂಚನೆ ಭಾಳ ನಿಖರತೆಯಲ್ಲಿ ಇದೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಸಹ ರೈತರು ನಾವು ಕಳಿಸ್ತಕ್ಕಂಥ ಮೆಸೇಜನ್ನೇ, ಕೆಲವೊಂದು ಟೈಮಲ್ಲಿ ತಾಂತ್ರಿಕ ದೋಷಗಳಿಂದ ಅದಾಗುವಂಥ ಎಲ್ಲ ಟೈಮಲ್ಲೂ ಆಗೋದಿಲ್ಲ, ಒಂದು 100ರಲ್ಲಿ 80% ನಾವು ಕಳಿಸ್ಬೋದು, ಇನ್ನೊಂದು 20% ರೈತರಿಗೆ ಅದು ರೀಚ್ ಆಗೋಕ್ಕೆ ಏನಾದ್ರು ಸಾಧ್ಯ ಆಗಲಿಲ್ಲ ಅಂದರೆ ಅಂಥ ರೈತರಿಗೋಸ್ಕರ ನಮ್ಮ ಭಾರತ ಹವಾಮಾನ ಇಲಾಖೆ ಮತ್ತು ಭಾರತ ಭೂವಿಜ್ಞಾನಗಳ ಸಚಿವ ಅಂದರೆ ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ ಅಂತ ಇವರೆಲ್ಲ ಸೇರ್ಕೊಂಬಿಟ್ಟು ಒಂದು ಅಪ್ಲಿಕೇಶನ್, ಆಂಡ್ರಾಯ್ಡ್ ಮೊಬೈಲ್ ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ದಾರೆ, ಅದರ ಹೆಸರು ಬಂದ್ಬಿಟ್ಟು ಮೇಘದೂತ್ ಅಂತ. ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದರ ಸ್ಪೆಲ್ಲಿಂಗ್ ಬಂದ್ಬಿಟ್ಟು MEGH DOOT ಅಂತ, ಮೇಘದೂತ್ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ನಿಮ್ಮ ಫೋನ್ ನಂಬರ್ ಕೊಟ್ಟು ಸೈನ್ ಅಪ್ ಕೊಡಬೇಕು, ಲಾಗಿನ್ನಲ್ಲಿ ಸೈನ್ ಅಪ್ ಕೊಡಬೇಕು. ಸೈನ್ ಅಪ್ ಕೊಟ್ಟ ತಕ್ಷಣ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಯಾವ ಊರು ಯಾವ ಜಿಲ್ಲೆ, ಕೃಷಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಕೇಳುತ್ತೆ. ಅದನ್ನು ನೀವು ಅದರಲ್ಲಿ ತುಂಬಿಟ್ಟು ಮತ್ತೆ ಲಾಗಿನ್ ಆದರೆ ಮುಗೀತು. ಯಾವ ಜಿಲ್ಲೆ ಅಂತ ಅದರಲ್ಲಿ ನೀವು ಮೆನ್ಷನ್ ಮಾಡಿದರೆ ಬರುತ್ತೆ. ಬಟ್ ಇದರಲ್ಲಿ ರೈತರಲ್ಲಿ ಜಾಗರೂಕರಾಗಿರ್ಬೇಕು ಅಂದರೆ ಭಾಷೆ ಸೆಲೆಕ್ಟ್ ಮಾಡಬೇಕಾದ್ರೆ ಈ ಒಂದು ಆ್ಯಪ್ ನಿಮಗೆ 10 ಭಾಷೆ ಲಭ್ಯ ಇದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳ್, ಗುಜರಾತಿ, ಮಲಯಾಳಿ, ಒರಿಯಾ, ಒಡಿಸಿ, ಭೋಜ್ಪುರಿ, ಈ ರೀತಿ 10 ಲ್ಯಾಂಗ್ವೇಜಲ್ಲಿರೋದ್ರಿಂದ ಅದೊಂದು ಭಾಷೆಯಲ್ಲಿ ನಿಮಗೆ ಯಾವ್ದು ಕಂಫರ್ಟ್ ಇರುತ್ತೋ ಆ ಭಾಷೆನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಹೋಮ್ ಸ್ಕ್ರೀನಲ್ಲಿ ಏನು ಕಾಣುತ್ತಪ್ಪ ಅಂದರೆ ನೀವು ಯಾವ ಜಿಲ್ಲೆ ಎಂಟರ್ ಮಾಡಿರ್ತೀರೋ ಆ ಜಿಲ್ಲೆಯ ಹವಾಮಾನ ಮುನ್ಸೂಚನೆ ಕಾಣುತ್ತೆ. ಅದರಲ್ಲಿ 4-5 ಕಾಲಮ್ ಇರುತ್ತೆ. ಒಂದು ಪಾಸ್ಟ್ ವೆದರ್ ಅಂದರೆ ಭೂತಕಾಲದ ಹವಾಮಾನ, ಇವತ್ತಿನ ಮುನ್ಸೂಚನೆ ನೀವು ನಾಳೆ ಚೆಕ್ ಮಾಡ್ಬೋದು, ಇದರಲ್ಲಿ ಇರ್ತಕ್ಕಂಥ ಮುನ್ಸೂಚನೆ ಎಷ್ಟು ನಿಖರತೆ ಇದೆ ಅಂತ ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಮುನ್ಸೂಚನೆ ವಿಭಾಗಕ್ಕೆ ಹೋದರೆ ಮುಂದಿನ 5 ದಿನಗಳ ಮುನ್ಸೂಚನೆ ಇರುತ್ತೆ, ಅದರಲ್ಲಿ ನಿಮಗೆ ಅಲರ್ಟ್ ಸಹ ತೋರಿಸುತ್ತೆ, ಯೆಲ್ಲೋ ಅಲರ್ಟ್, ರೆಡ್ ಅಲರ್ಟ್, ಗ್ರೀನ್ ಅಲರ್ಟ್, ಆರೆಂಜ್ ಅಲರ್ಟ್, ಈ ರೀತಿ ಅಲರ್ಟ್ನೂ ಸಹ ತೋರಿಸ್ತಾ ಇರುತ್ತೆ. ಇದನ್ನು ನೋಡಿ ರೈತರು ತಮ್ಮ ಕೃಷಿ ಮತ್ತು ಕೃಷಿ ಚಟುವಟಿಕೆಗಳನ್ನು ಪ್ಲಾನ್ ಮಾಡ್ಕೊಬೋದು. ಇನ್ನೊಂದೇನಪ್ಪ ಅಂದರೆ ಮ್ಯಾನೇಜ್ ಲೊಕೇಶನ್ಸ್ ಅಂತ ಒಂದು ಸ್ಥಳಗಳನ್ನು ಮ್ಯಾನೇಜ್ ಮಾಡೋಂಥ ಒಂದು ಆಪ್ಷನ್ ಇರುತ್ತೆ ಮೇಲೆ, ಅದನ್ನು ನೀವು ಎಂಟ್ರಿ ಮಾಡಿದರೆ ನಿಮ್ಮ ಸುತ್ತಮುತ್ತ ಜಿಲ್ಲೆಗಳ ಹವಾಮಾನ ಮುನ್ಸೂಚನೆ ಸಹ ತಿಳ್ಕೊಬೋದು. ಇದರ ಜೊತೆಗೆ ಹವಾಮಾನ ಮುನ್ಸೂಚನೆ ಎಲ್ಲರಿಗೂ ಗೊತ್ತಾಗುತ್ತೆ. ಇನ್ನೊಂದು ಈ ನಮ್ಮ ಯೋಜನೆಯ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನಿಮಗೆ ರೈತರಿಗೆ ವೈಜ್ಞಾನಿಕ ಬೆಳೆ ಸಲಹೆಗಳನ್ನು ನಾವು ಕೊಡ್ತೀವಿ. ಯಾವ ರೀತಿ ಅಂದರೆ ಈಗ ನಮ್ಮ ಕೇಂದ್ರದಲ್ಲಿ ಹಲವಾರು ವಿಷಯ ತಜ್ಞರು, ಸೈಂಟಿ ವಿಜ್ಞಾನಿಗಳು ಕೆಲಸ ಮಾಡ್ತಿರ್ತಾರೆ, ಅವ್ರ ಹತ್ರ ನಾವು ಕಲೆಕ್ಟ್ ಮಾಡ್ತೀವಿ ಒಂದು ಮೀಟಿಂಗ್ ಮಾಡಿ, ಈ ರೀತಿ ಹವಾಮಾನ ಮುನ್ಸೂಚನೆಗೆ ಏನು ಬೆಳೆಗಳಿಗೆ ಈಗ ಏನು ಮುನ್ನೆಚ್ಚರಿಕೆ ಕ್ರಮ ಕೊಡ್ಬೋದು ಅಂತ. ಉದಾಹರಣೆಗೆ ಒಂದು ಕೀಟ ಆಗಿರ್ಬೋದು, ರೋಗ ಬರುತ್ತೆ ಅಂದರೆ ಪ್ರಿಕಾಷನರಿ ಮೆಥಡ್ ಅಂದರೆ ಏನು ಪೂರ್ವಭಾವಿ ಸಿದ್ಧತೆ ಏನು ಮಾಡ್ಕೊಬೇಕು ಅನ್ನೋದನ್ನು ನೀಡ್ತೀವಿ. ಇದ್ರ ಜೊತೆಗೆ ಏನಪ್ಪ ಅಂದರೆ ಮಳೆ ಕೊಯ್ಲು ಸಮಯದಲ್ಲಿ ನೀವು ಹೇಳ್ದಂಗೆ ಮಳೆ ಬಂದ್ಬಿಟ್ಟು ಹಾಳು ಮಾಡ್ತಕ್ಕಂಥ ಇದು ಭಾಳ ಇರುತ್ತೆ. ಈ ಆ್ಯಪ್ನ ನೋಡ್ತಿದ್ರೆ ನಿಮಗೆ ಅಲರ್ಟ್ ಏನಿದೆ, ಎಷ್ಟು ದಿವಸಕ್ಕಿದೆ ಅನ್ನೋದು ಮುಂದಿನ 5 ದಿವಸಗಳ ಮುಂಚೆನೆ ಗೊತ್ತಾಗೋದ್ರಿಂದ ರೈತರು ಕೊಯ್ಲನ್ನ ಮುಂದೂಡೋದಾಗಿರ್ಬೋದು ಅಥವಾ ಮುಂಚೆನೆ ಮಾಡೋದಾಗಿರ್ಬೋದು ಎಲ್ಲ ಈ ಒಂದು ಆ್ಯಪಲ್ಲಿ ಬರುತ್ತೆ. ಈ ಮೇಘದೂತ್ ಆ್ಯಪ್ ಯೂಸ್ ಮಾಡ್ಕೊಂಡ್ರೆ 100% ರೈತರಿಗೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಆಗ್ತಕ್ಕಂಥ ನಷ್ಟವನ್ನು ತಗ್ಗಿಸ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಅಂದ್ರೆ ಈಗ ಮೇಘದೂತ್ ಎನ್ನುವಂಥ ಒಂದು ಮೊಬೈಲ್ ಆ್ಯಪ್ನ ನಿರ್ವಹಣೆ ಮಾಡುವವರು ಯಾರು? ಸರ್, ನಿರ್ವಹಣೆ ಮಾಡೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದೆ ಡೆಲ್ಲಿಲಿ, ಅದು ಮತ್ತೆ ನಮ್ಮ IMD ಭಾರತ ಹವಾಮಾನ ಇಲಾಖೆ ಎರಡು ನಿರ್ವಹಣೆ ಮಾಡುತ್ತೆ. ಬಟ್ ಅದಕ್ಕೆ ಬೆಳೆ ಸಲಹೆ ಏನಿರುತ್ತೆ ಅದನ್ನ ನಾವು ನಿರ್ವಹಣೆ ಮಾಡ್ತೀವಿ. ನಮ್ಮ ಇಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ZHRS ನಾವು ನಿರ್ವಹಣೆ ಮಾಡ್ತೀವಿ. ಆ ಮುನ್ಸೂಚನೆಗೆ ತಕ್ಕಂತೆ ಮುನ್ಸೂಚನೆ ಎಲ್ಲ ನಮಗೆ ಡೆಲ್ಲಿ ಬೆಂಗಳೂರಿಂದ ಬರುತ್ತೆ. ವೈಜ್ಞಾನಿಕ ಬೆಳೆ ಸಲಹೆಗಳನ್ನ ಮಾತ್ರ ನಾವು ನಿರ್ವಹಣೆ ಮಾಡ್ತಿರ್ತೀವಿ. ನಾವೇನ್ ಇದು ಮಾಡ್ತೀವೋ ಅದ್ರಲ್ಲಿ ಆ್ಯಪ್ ಅಲ್ಲಿ ಬರುತ್ತೆ. ಅದನ್ನ ನೋಡ್ಕೊಂಡು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಮಾಡುವ ಬೆಳೆ ನಿರ್ವಹಣೆ ಮಾಡಬಹುದು. ಅಂದ್ರೆ ಈಗ ಹವಾಮುನ್ಸೂಚನೆಯನ್ನು ಕೊಡಬೇಕಿದ್ರೆ ಯಾವ್ಯಾವ ಅಂಶಗಳನ್ನೆಲ್ಲ ಗಮನಿಸಿಕೊಂಡು ಕೊಡುವಂತಹದ್ದು ಒಂದು, ಎರಡನೇದು ಈ ಹವಾಮುನ್ಸೂಚನೆಯನ್ನು ರೈತರು ಯಾವ ರೀತಿ ಪಾಲಿಸಬಹುದು, ಅದರಿಂದ ಏನು ಉಪಯೋಗ ಇದೆ ರೈತರಿಗೆ? ಸರ್, ಈಗ ನೀವು ಹೇಳೋ ಪ್ರಕಾರ ಹವಾಮಾನ ಮುನ್ಸೂಚನೆ ಯಾವ ರೀತಿ ಕೊಡ್ತೀವಿ ಅಂದ್ರೆ, ಎಸ್ಪೆಷಲಿ ಹವಾಮಾನ ಮುನ್ಸೂಚನೆ ರೈತರಿಗೆ ತುಂಬಾ ಉಪಯೋಗ ಆಗೋದು ಮಳೆಗಾಲದಲ್ಲಿ. ಸೊ ಮಳೆಗಾಲದಲ್ಲಿ ನಾವು ಯಾವ ರೀತಿ ಕೊಡ್ತೀವಿ ಅಂದ್ರೆ, ಗಾಳಿಯ ದಿಕ್ಕು ಸೌತ್ ನೀವು ಕೇಳಿರ್ಬೋದು, ನೈಋತ್ಯ ಮಾನ್ಸೂನ್ ಮತ್ತೆ ಮುಂಗಾರು ಮಾರುತ ಮತ್ತೆ ಹಿಂಗಾರು ಮಾರುತ, ಈ ಎರಡು ಸೌತ್ ವೆಸ್ಟ್ ಮತ್ತೆ ನಾರ್ತ್ ಈಸ್ಟ್ ಡೈರೆಕ್ಷನ್ ಇಂದ ಇರುತ್ತೆ. ಈ ಒಂದು ಗಾಳಿಯ ದಿಕ್ಕನ್ನು ನೋಡ್ಬಿಟ್ಟು ಮತ್ತು ಗಾಳಿಯ ವೇಗವನ್ನು ಗಮನಿಸಿ ಡೆಲ್ಲಿಲಿ ಈ ಮುನ್ಸೂಚನೆ ಅನಾಲಿಸಿಸ್ ಮಾಡಿ ಬೆಂಗಳೂರಿಗೆ ಕಳಿಸ್ತಾರೆ. ಅವ್ರು ಬಂದಕ್ಕಂಥ ಮುನ್ಸೂಚನೆ ನಾವು ನೋಡ್ಬಿಟ್ಟು ನಮ್ಮ ಲೋಕಲ್ ಕಂಡೀಷನ್ಗೆ ಯಾವ ರೀತಿ ಇದೆ ಅಂತ ನಾವು ಅನಾಲಿಸಿಸ್ ಮಾಡ್ತೀವಿ ಒಂದು. ಮತ್ತೆ ಇನ್ನುಳಿದ ಕಾಲದಲ್ಲಿ ತಾಪಮಾನ, ನಾವು ಕರಾವಳಿಯಲ್ಲಿ ನೀವನ್ನೆಲ್ಲ ನೋಡ್ದಂಗೆ ತಾಪಮಾನ ತುಂಬಾ ಹೆಚ್ಚಿರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನೀರಿನ ನಿರ್ವಹಣೆ ತುಂಬಾ ಮುಖ್ಯ ಆಗುತ್ತೆ ಬೆಳೆಗಳಿಗೆ. ನೀರಿನ ನಿರ್ವಹಣೆ ಮಾಡೋದಕ್ಕೆ ನಾವು ಕೊಡ್ತಕ್ಕಂತ ಕೆಲವೊಂದು ಸಲಹೆಗಳಿದೆ. ಉದಾಹರಣೆಗೆ, ಈಗ ನೀರ್ ಬಿಟ್ಟ ನಂತರ ಬೆಳೆಯ ಅವಶೇಷಗಳನ್ನು ಬುಡುಕಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ತೇವಾಂಶ ಆದಷ್ಟು ತೇವಾಂಶ ಸಂರಕ್ಷಣೆ ಆಗುತ್ತೆ. ಈ ರೀತಿಯಾಗಿ ನಾವು ಮುನ್ಸೂಚನೆಯನ್ನ ಹಲವಾರು ಅಂಶಗಳನ್ನು ಗಮನಿಸ್ಕೊಡ್ತೀವಿ ಸರ್. ಅಂದ್ರೆ ಈಗ ಹವಾಮುನ್ಸೂಚನೆಯನ್ನು ನೋಡಿಕೊಂಡು ರೈತರು ಯಾವ ರೀತಿ ಒಂದು ಪ್ರಯೋಜನವನ್ನ ಪಡ್ಕೊಳ್ಬಹುದು ಅಂತ? ಸರ್, ಹವಾಮಾನ ಮುನ್ಸೂಚನೆ ಅಂದ್ರೆ, ಈಗ ನಾವು ಆಗ್ಲೇ ಹೇಳ್ದಂಗೆ ಮುನ್ಸೂಚನೆಯನ್ನು ಆಧರಿಸಿ ಸಮಯಕ್ಕೆ ತಕ್ಕಂತ ಕೆಲಸ ಮಾಡಬಹುದು. ಉದಾಹರಣೆಗೆ ಮಳೆಯನ್ನ ಆಧರಿಸಿ ಯಾವ ರೀತಿ ಅಂದ್ರೆ, ಈಗ ರೈತರೆಲ್ಲ ಇನ್ನೇನು ಪೂರ್ವ ಮುಂಗಾರಲ್ಲಿ ಕೊಳೆ ರೋಗ ಬರಬಾರ್ದು ಅಂತ ಬೋರ್ಡೋ ದ್ರಾವಣ ಸಿಂಪಡಿಸ್ತಾರೆ, ಅಡಿಕೆ ಆಗಿರ್ಬೋದು ಪ್ರತಿಯೊಂದು ಬೆಳೆಗೂ ಸಿಂಪಡಿಸ್ತಾರೆ. ಅದನ್ನ ಮುನ್ಸೂಚನೆ ಆಧಾರಿತ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಈಗ ಸಪೋಸ್ ಮುನ್ಸೂಚನೆ ಇದೆ ಅಂತ ಗೊತ್ತಿದ್ದಾಗ ರೈತರು ಆ ಒಂದು ಬೋರ್ಡೋ ಮಿಶ್ರಣ ಸ್ಪ್ರೇ ಮಾಡ್ಲಿಲ್ಲ ಅಂದ್ರೆ, ರೈತರಿಗೆ ಅದ್ರ ಇನ್ಪುಟ್ ಬೋರ್ಡೋ ದ್ರಾವಣದ ಖರ್ಚು ಉಳಿಯುತ್ತೆ, ಮತ್ತೆ ನಿಮಗೆ ಕೂಲಿ ಆಳುಗಳ ಒಂದು ಖರ್ಚು ಸಹ ಉಳಿಯುತ್ತೆ. ಸಪೋಸ್ ಮುಂಚೆನೆ ಸ್ಪ್ರೇ ಮಾಡಿಬಿಟ್ಟು ಮಳೆ ಬಂದ್ಬಿಟ್ರೆ ನಿಮಗೆ ಕೆಮಿಕಲ್ಸು ವೇಸ್ಟ್ ಆಗುತ್ತೆ, ಮಾಡಿರ್ತಕ್ಕಂಥ ಶ್ರಮನು ಸಹ ವೇಸ್ಟ್ ಆಗುತ್ತೆ. ಹವಾಮಾನ ಮುನ್ಸೂಚನೆ ಅಂದರೆ ರೈತರು ಎನರ್ಜಿ ಸೇವ್ ಮಾಡ್ಬೋದು, ಸಮಯ ಸೇವ್ ಮಾಡ್ಬೋದು, ತಮ್ಮ ಹಣವನ್ನು ಸಹ ಸೇವ್ ಮಾಡ್ಬೋದು. ಇನ್ನೊಂದು ಬಂದ್ಬಿಟ್ಟು ನಮ್ಮ ಮುನ್ಸೂಚನೆಯಲ್ಲಿ ನಾವು ಹೇಳ್ತೀವಿ, ಅದ್ರ ಜೊತೆಗೆ ಸಲಹೆ ಕೊಡ್ಬೇಕಾದ್ರೆ ತೇವಾಂಶವನ್ನು ಆಧರಿಸಿ ನೀರು ಕೊಡ್ತಕ್ಕಂಥದ್ದು. ಕರಾವಳಿಯಲ್ಲಿ ನಿಮಗೆಲ್ಲೂ ಸಹ ನಾಲೆಗಳಾಗ್ಲಿ ಚಾನಲ್ಲು ಈ ರೀತಿ ರೈತರಿಗೆ ಡ್ಯಾಮ್ಗಳ ಒಂದು ಸೌಲಭ್ಯ ಇಲ್ಲ. ಎಲ್ಲರೂ ಅಂತರ ಅಂದರೆ ಬೋರ್ವೆಲ್ಸು ಈ ರೀತಿ ಇದರಿಂದ ನೀರು ಕೊಡೋದ್ರಿಂದ ತೇವಾಂಶ ಆಧರಿಸಿ ನೀರನ್ನು ಕೊಡಿ ಅಂತ ಒಂದು ಸಲಹೆ ಕೊಡ್ತೀವಿ. ಅದರಿಂದ ನಿಮಗೆ ನೀರಿನ ಉಪಯುಕ್ತತೆ, ಸೊ ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋ ಥೀಮನ್ನು ಸಹ ನಾವು ಫಾಲೋ ಮಾಡ್ದಂಗೆ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಗೊಬ್ಬರ ಹಾಕಲು ಸೂಕ್ತ ಸಮಯ, ಮತ್ತು ಕ್ರಿಮಿನಾಶಕಗಳನ್ನು, ಈಗ ಒಂದು ಪೀಡೆ ಬಂದಿರುತ್ತೆ ಬೆಳಗ್ಗೆ ಒಂದು ಕೀಟ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ನಾವು ಅದರಲ್ಲಿ ವೈಜ್ಞಾನಿಕವಾಗಿ ಅಂದ್ರೆ ಎಕೋ ಫ್ರೆಂಡ್ಲಿ ಮೆಥಡ್ನು ಸಹ ಕೊಡ್ತೀವಿ, ಕೆಮಿಕಲ್ ಮೆಥಡ್ನು ಸಹ ಕೊಡ್ತೀವಿ, ಫಿಸಿಕಲ್ ಮೆಥಡ್ನು ಸಹ ಕೊಡ್ತೀವಿ. ಇವು ಮೂರನ್ನು ಮಾಡೋದ್ರಿಂದ ನಮಗೆ ಪರಿಸರ ಸ್ನೇಹಿ ಕ್ರಮಗಳು ಸಹ ಫಾಲೋ ಮಾಡ್ದಂಗೆ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಭೂಮಿ ಸಿದ್ಧತೆ ಮಾಡ್ತಕ್ಕಂಥದ್ದು, ಯಾವಾಗ ಭೂಮಿ ಸಿದ್ಧತೆ ಮಾಡಬೇಕು, ಆಮೇಲೆ ನೇಜಿ ಭತ್ತದ ಸಸಿ ಮಾಡಿರ್ಬೋದು. ಇಲ್ಲಿ ಕರಾವಳಿಲಿ ಅತಿ ಸಾಂಪ್ರದಾಯಿಕ ಬೆಳೆ ಅಂದ್ರೆ ಭತ್ತ, ಸಸಿ ಮಾಡಿ ಯಾವಾಗ ಮಾಡಬೇಕು, ಅದರ ನೆಕ್ಸ್ಟ್ ಸಸಿ ಮಾಡಿಲಿ ಜಿಂಕ್ ಸಲ್ಫೇಟ್ ಹಾಕ್ಬೇಕು, ಜಿಂಕ್ ಕೊರತೆ ಇದ್ರೆ, ಇಲ್ಲಾಂದ್ರೆ ಮುಂದೆ ಕೈರಾ ಡಿಸೀಸ್ ಅಂತ ಬರುತ್ತೆ. ಈ ರೀತಿ ಪ್ರತಿಯೊಂದನ್ನು ಸಹ ನಾವು ಮುಂಚೆನೆ ಕೊಡ್ತಾ ಹೋಗ್ತೀವಿ. ಅದಲ್ದಲ್ಲಿ ಇನ್ನೊಂದೇನಪ್ಪ ಅಂದ್ರೆ, ಅತಿ ಮುಖ್ಯವಾಗಿ ಕೊಯ್ಲೋತ್ತರ, ಭತ್ತ ನಂತರ ಕೊಯ್ಲೋತ್ತರ ಏನ್ ಮಾಡ್ಬೇಕು ಅದನ್ನು ಸಹ ನಾವು ಹೇಳ್ತಾ ಬರ್ತೀವಿ. ಈ ರೀತಿಯಾಗಿ ರೈತರು ಹವಾಮಾನ ಮುನ್ಸೂಚನೆ ಉಪಯೋಗಿಸ್ಕೊಂಬುದು. ಏನೇ ಒಂದಿದ್ರು ಸಹ ನಮ್ಮನ್ನು ಸಂಪರ್ಕಿಸಿದ್ರೆ ಉತ್ತರ ಕನ್ನಡ ಸಾರಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ರೈತರಿಗೆ ನಾವು ಹವಾಮಾನ ಮುನ್ಸೂಚನೆಯನ್ನ ತಾಲೂಕುವಾರು ಕೊಡ್ತೀವಿ. ಅದ್ರ ಜೊತೆಗೆ ಇನ್ನೊಂದೇನ್ ಕರೆಕ್ಷನ್ ಅಪ್ಪ ಅಂದ್ರೆ, ಆಗ್ಲೇ ಹೇಳ್ದಂಗೆ ಮೇಘದೂತ್ ಅನ್ನೋ ಒಂದು ಆ್ಯಪ್ ಈಗ ಪ್ರೆಸೆಂಟ್ ಜಿಲ್ಲೆಗೆ ಮಾತ್ರ ಕಾರ್ಯನಿರ್ವಹಿಸ್ತಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಾಲೂಕಿಗೂ ಸಹ ಅದನ್ನ ಸ್ಪ್ಲಿಟ್ ಮಾಡಬೇಕು ಅಂತ ಮೀಟಿಂಗ್ ಅಲ್ಲೆಲ್ಲ ಡಿಸಿಷನ್ ಆಗಿದೆ. ಆದಷ್ಟು ಬೇಗ ಅದೊಂದಾದ್ರೆ ರೈತರಿಗೆ ಇನ್ನೂ ಅತಿ ಹೆಚ್ಚು ಉಪಯೋಗ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಸರ್. ಅಂದ್ರೆ ಈಗ SMS ಮೂಲಕವೂ ಕೂಡ ಮಾಹಿತಿಯನ್ನ ಪಡಿಬೇಕಿದ್ರೆ ಯಾವ ಸಂಖ್ಯೆಯನ್ನು ಸಂಪರ್ಕ ಮಾಡಬೇಕು ಅಥವಾ ರಿಜಿಸ್ಟರ್ ಮಾಡ್ಕೋಬೇಕು? ರಿಜಿಸ್ಟರ್ ಮಾಡುವ ವಿಧಾನ ಹೇಗೆ ಸರ್? ರಿಜಿಸ್ಟರ್ ಮಾಡೋದಾದ್ರೆ ನೀವು ಆನ್ಲೈನ್ ಅಲ್ಲಿ ಮಾಡಬಹುದು. ಅದು ಬಿಟ್ಬಿಟ್ಟು ನೀವು ನಮ್ಮ ದೂರವಾಣಿ ಕರೆ ಮಾಡಿದ್ರು ಆಯ್ತು. ನಮ್ಮ ದೂರವಾಣಿ ಬಂದ್ಬಿಟ್ಟು 9632894144. 9632894144 ಈ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ಸಾಕು.